ಹೊಸಪೇಟೆ. ಗ್ರಾಮಾಂತರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳು, ಈ ಕುರಿತು ಗಂಗಾವತಿ ಕೃಷಿ ಮಹಾವಿದ್ಯಾಲಯ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಿಆರ್ ಬದ್ರಿ ಪ್ರಸಾದ್ ಅವರಿಂದ ಮಾಹಿತಿ ಕೇಳುವಿರಿ. ಆತ್ಮೀಯ ರೈತ ಬಾಂಧವರೇ, ನಾವಿಂದು ಈ ಮುಂಗಾರಿನಲ್ಲಿ ಪ್ರಮುಖ ಬೆಳೆಗಳಲ್ಲಿ ಬರ್ತಕ್ಕಂತಹ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿದ್ದೀನಿ ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್, ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ, ಈ ಒಂದು ಮುಂಗಾರಿನಲ್ಲಿ ಸಾಕಷ್ಟು ಉತ್ತಮವಾದಂತಹ ಮಳೆಯಾಗಿದೆ. ಕಳೆದ ಹಲವಾರು ವರ್ಷಗಳಿಗೆ ನಾವು ಹೋಲಿಸಿದಾಗ ಈ ವರ್ಷ ಭಾಳ ಸುಂದರವಾದಂಥ ಒಳ್ಳೆಯ ಮಳೆಯಾಗಿದೆ. ರೈತರ ಮುಖದಲ್ಲಿ ಮಂದಹಾಸ ಇದೆ. ಅದೇ ಥರ ಈ ಒಂದು ಪೂರ್ವ ಮುಂಗಾರಿನ ಬೆಳೆಗಳಾದಂತಹ ಹೆಸರಿರ್ಬೋದು, ಉದ್ದು, ಎಳ್ಳು ಇತ್ಯಾದಿ ಬೆಳೆಗಳು ಬಹಳ ಉತ್ತಮವಾದಂತಹ ಇಳುವರಿಯನ್ನು, ಹೆಚ್ಚಿನ ಯಾವುದೇ ರೋಗ ಅಥವಾ ಕೀಟಬಾಧೆ ಇಲ್ಲದೆ ಬಹಳ ಉತ್ತಮವಾದಂತಹ ಇಳುವರಿಯನ್ನು ಸಹ ನಮ್ಮ ರೈತ ಬಾಂಧವರು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅದೇ ರೀತಿ ಈಗ ನಾವು ಪೂರ್ವ ಮುಂಗಾರಿನಿಂದ ಮುಂಗಾರಿನತ್ತ ದಾಪುಗಾಲಿಟ್ಟು ಹೊರಡ್ತಾ ಇದ್ದೀವಿ. ಅಲ್ಲಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಈ ಒಂದು ಕ್ಷೇತ್ರವನ್ನು ತಯಾರು ಮಾಡ್ಕೊಳ್ಳೋದಾಗಲಿ ಅಥವಾ ನಾಟಿ ಅಥವಾ ಬಿತ್ತನೆ ಕಾರ್ಯಗಳು ಅಲ್ಲಲ್ಲಿ ಚುರುಕಾಗಿ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪ್ರಮುಖ ಬೆಳೆಗಳಲ್ಲಿ ಯಾವ್ಯಾವ ಕೀಟಗಳು ಬರುತ್ತೆ, ಅವುಗಳನ್ನು ಸಂಕ್ಷಿಪ್ತವಾಗಿ ನಾವು ಯಾವ ರೀತಿಯಾಗಿ ರೈತರು ಅದನ್ನು ಹತೋಟಿ ಮಾಡ್ಕೊಳ್ಬೋದು ಅಥವಾ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈಗಾಗಲೇ ಭತ್ತ ನಮ್ಮ ಈ ಒಂದು ಭಾಗದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಪ್ರಮುಖ ಬೆಳೆ. ಈಗಾಗಲೇ ಅಲ್ಲಲ್ಲಿ ನರ್ಸರಿ ಅಥವಾ ನಾವು ಸಸಿಮಡಿಯನ್ನು ತಯಾರಿಕಾ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಹಲವಾರು ಕಡೆ ಈಗಾಗಲೇ ನಾಟಿಯಾಗಿರ್ತಕ್ಕಂಥ ಹಂತದಲ್ಲಿರ್ತಕ್ಕಂಥ ಭತ್ತದ ಬೆಳೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿರ್ತಕ್ಕಂತಹ ಬೆಳೆಗಳಿಗೆ ಸಾಧಾರಣವಾಗಿ ನಾವು ಅಲ್ಲಲ್ಲಿ ಈ ಒಂದು ಥ್ರಿಪ್ಸ್ ನುಷಿಯ ಬಾಧೆಯನ್ನು ನಾವು ಕಾಣ್ತಾ ಇದ್ದೀವಿ. ಭತ್ತದಲ್ಲಿ ಥ್ರಿಪ್ಸ್ ನುಷಿಯ ಅಂದರೆ ಬಿಳಿ ನುಷಿಯ ಬಾಧೆಯನ್ನು ಕಾಣ್ತಾ ಇದ್ದೀವಿ. ಈ ನುಷಿಯನ್ನು ಹತೋಟಿ ಮಾಡಲಿಕ್ಕೆ ಭಾಳ ಪ್ರಮುಖವಾಗಿ ರಾಸಾಯನಿಕದ ಮೊರೆ ಹೋಗ್ತಕ್ಕಂತಹ ರೈತರು ಫಿಪ್ರೋನಿಲ್ ಅಂತಕ್ಕಂತಹ ಕೀಟನಾಶಕವನ್ನು, ಈ ಒಂದು ಕೀಟನಾಶಕದ ಬಳಕೆಯನ್ನು ಅಥವಾ ನಾವು ಸುಳಿಗೆ ಬೀಳುವಂತೆ ನಾವು ಸಿಂಪರಣೆಯನ್ನು ಮಾಡಿದಾಗ ಈ ಒಂದು ಥ್ರಿಪ್ಸ್ ನುಷಿಯ ಬಾಧೆಯನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ಒಂದು ಭತ್ತಕ್ಕೆ ಮುಂಗಾರಿನಲ್ಲಿ ಸಾಕಷ್ಟು ಬರ್ತಕ್ಕಂತಹ ಇನ್ನೊಂದು ಕೀಟ ಅಂತ ಹೇಳಿದರೆ ಎಲೆ ಸುರುಳಿ ಕೀಟ. ಎಲೆ ಸುರುಳಿ ಕೀಟದ ಬಾಧೆಯನ್ನು ನಮ್ಮ ರೈತರು ಗಮನಿಸಿದಾಗ ಪ್ರೊಫೆನಪಾಸ್ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದು ಭಾಳ ಸೂಕ್ತ ಆಗುತ್ತೆ. ಪ್ರೊಫೆನಪಾಸ್ ಅಂತಕ್ಕಂಥದ್ದು ತತ್ತಿ ನಾಶಕವೂ ಹೌದು. ಹಾಗಾಗಿ ತತ್ತಿಯ ಹಂತದಲ್ಲಿರ್ತಕ್ಕಂತಹ ಮತ್ತು ಮರಿ ಹುಳುಗಳನ್ನು ಹತೋಟಿ ಮಾಡಲಿಕ್ಕೆ ಪ್ರೊಫೆನಪಾಸ್ ಸಾಧ್ಯ ಆಗುತ್ತೆ. ಅಲ್ಲದೆ ಹಲವಾರು ಸಂಪರ್ಕ ಕೀಟನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅವುಗಳ ಬಳಕೆಯನ್ನು ಸಹ ರೈತ ಬಾಂಧವರು ಮಾಡಬಹುದು. ಮುಂದಿನ ಮುಖ್ಯವಾದಂತಹ ಒಂದು ಕೀಟ ಅಂತ ಹೇಳಿದರೆ ಭತ್ತದಲ್ಲಿ ಬರ್ತಕ್ಕಂತಹ ಕಂದುಜಿಗಿ ಹುಳ. ನಮ್ಮ ಆಡು ಭಾಷೆಯಲ್ಲಿ ನಾವು ಅದನ್ನು ದ್ವಾಮಿ ಅಂತ ಕರಿತೀವಿ. ಕಂದುಜಿಗಿ ಹುಳುವನ್ನು ನಿಯಂತ್ರಣ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಕೇವಲ ಕೀಟನಾಶಕದಿಂದ ಸಾಧ್ಯ ಇಲ್ಲ, ಹಲವಾರು ಸಮಗ್ರ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಈ ಸಮಗ್ರ ಪದ್ಧತಿ ಅಂತ ಹೇಳಿದರೆ ಮೊದಲನೆಯದಾಗಿ ಅದಕ್ಕೆ ನಾವು ಬಳಸ್ತಾ ಇರತಕ್ಕಂತಹ ರಾಸಾಯನಿಕ ಗೊಬ್ಬರದ ಒಂದು ಮಿತ ಬಳಕೆ. ನಮ್ಮಲ್ಲಿ ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರನ್ನು ನಾವು ಗಮನಿಸಿದಾಗ ಯಥೇಚ್ಛವಾಗಿ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಅದರಲ್ಲೂ ಹೆಚ್ಚಾಗಿ ಸಾರಜನಕಯುಕ್ತ ಗೊಬ್ಬರಗಳು ಅಂದರೆ ಯೂರಿಯಾ ಮತ್ತಿತರ ಗೊಬ್ಬರಗಳನ್ನು ಹೆಚ್ಚು ಬಳಕೆಯನ್ನು ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ದಯವಿಟ್ಟು ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಈಗಾಗಲೇ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ, ಯಾಕೆಂದರೆ ಈಗಾಗಲೇ ಕೃಷಿ ಇಲಾಖೆಯಿಂದ ಪ್ರತಿಯೊಬ್ಬ ರೈತನ ಒಂದು ತಾಕಿನಲ್ಲೂ ಸಹ ಒಂದು ಮಣ್ಣು ಪರೀಕ್ಷೆ ಆಗಿದೆ. ಆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದ್ದೇ ಆದರೆ ಆ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಭಾಳ ಪ್ರಮುಖವಾದದ್ದು ಅಂದರೆ ಸಾರಜನಕ ಗೊಬ್ಬರವನ್ನು ಕಡಿಮೆ ಮಾಡಿ ಅಗತ್ಯವಿರತಕ್ಕಂತಹ ಪೊಟ್ಯಾಶ್ ಗೊಬ್ಬರದ ಬಳಕೆಯನ್ನು ಸಮ ಪ್ರಮಾಣದಲ್ಲಿ ಮಾಡಿದಾಗ ಮಾತ್ರ ನಾವು ಈ ಕೀಟವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಇನ್ನೊಂದು ಎರಡನೇ ಪ್ರಮುಖವಾದಂತಹ ಒಂದು ನಿರ್ವಹಣಾ ಹಂತ ಅಂತ ಹೇಳಿದರೆ ನೀರಿನ ಸದ್ಬಳಕೆ. ನಮ್ಮಲ್ಲಿ ಯಥೇಚ್ಛವಾಗಿ ನೀರು ದೊರೀತಾ ಇರೋದ್ರಿಂದ ಮತ್ತು ಭತ್ತ ಬೆಳೀಲಿಕ್ಕೆ ಸಾಧಾರಣವಾಗಿ ಹೆಚ್ಚು ನೀರು ಬೇಕು ಅನ್ನುವಂತಹ ಒಂದು ಕಲ್ಪನೆ ನಮ್ಮ ರೈತರ ತಲೆಯಲ್ಲಿ ಇರೋದ್ರಿಂದ ಅಲ್ಲೂ ಸಹ ಈ ಒಂದು ಕಂದುಜಿಗಿ ಹುಳುವಿನ ಬೆಳವಣಿಗೆಗೆ ಅವಳ ಅಭಿವೃದ್ಧಿಗೆ ನಾವು ಅದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆ ಒಂದು ಆರ್ದ್ರತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಕನಿಷ್ಠ 10 ದಿನಗಳಿಗೆ ಒಂದು ಸಲ ಆದರೂ ನಾವು ಗದ್ದೆಯನ್ನು ಆರಿಸಿ ಮತ್ತೆ ಹೊಸ ನೀರನ್ನು ಬಿಡ್ತಕ್ಕಂಥದ್ದು ಭಾಳ ಸೂಕ್ತ. ಭಾಳಷ್ಟು ಜನ ರೈತ ಬಾಂಧವರು ಒಂದು ಸಲ ನೀರು ಬಿಟ್ಟರೆ, ಅಂದರೆ ನಾಟಿ ಕಾಲದಲ್ಲಿ ನೀರನ್ನು ಬಿಟ್ಟರೆ ಗದ್ದೆಗೆ, ಕಟಾವಿನ ಹಂತದವರೆಗೂ ನಿರಂತರವಾಗಿ ಅದೇ ನೀರನ್ನು ನಿಲ್ಲಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗೋದ್ರಿಂದ ಒಂದನೇದಾಗಿ ಕಂದುಜಿಗಿ ಹುಳುವಿನ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ, ಎರಡನೇದಾಗಿ ಆ ಮಣ್ಣಿನಲ್ಲಿ ಉಸಿರಾಟ ಕುಂಠಿತ ಆಗುತ್ತೆ, ಅಂದರೆ ಬೇರುಗಳು ಉಸಿರಾಡಬೇಕಾಗತ್ತೆ, ಆ ಬೇರನ್ನು ಉಸಿರಾಡುವುದನ್ನು ನಾವು ತಪ್ಪಿಸ್ತಾ ಇರ್ತೀವಿ. ಆ ಬೇರು ಉಸಿರಾಡೋದನ್ನು ನಿಲ್ಲಿಸೋದ್ರಿಂದ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ, ನಾವು ಹಾಕಿದಂತಹ ಬಳಸಿದಂತಹ ಪೋಷಕಾಂಶಗಳು ಬೇರುಗಳು ಹೀರ್ಕೊಳ್ಳೋದನ್ನು ತಪ್ಪಿಸ್ದಂಗೆ ಆಗುತ್ತೆ. ಹಾಗಾಗಿ ಸಾಧ್ಯವಾದರೆ ಒಂದು ವಾರಕ್ಕೊಂದ್ಸಲ ನೀರನ್ನು ತೆಗೆದು ಮತ್ತೆ ಸ್ವಲ್ಪ ಗದ್ದೆಯನ್ನು ಆರ್ಲಿಕ್ಕೆ ಬಿಟ್ಟು ಮತ್ತೆ ಹೊಸ ನೀರನ್ನು ಕೊಡೋದ್ರಿಂದ ನಾವು ಈ ಕೀಟಗಳನ್ನು ಹೆಚ್ಚಾಗಿ ನಿಯಂತ್ರಣ ಮಾಡ್ಬೋದು. ಮೂರನೇದಾಗಿ ನಮ್ಮ ಹೊಲದಲ್ಲಿರ್ತಕ್ಕಂತಹ ಜೇಡ, ಗುಲ್ಗಂಜಿ ಹುಳ ಮತ್ತು ಆ ಮಿರಿಡ್ ತಿಗಣಗಳನ್ನು, ಅವುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡೋದು. ಅಂದರೆ ಸಾಧ್ಯವಾದಷ್ಟು ನಾವು ಸಸ್ಯಸ್ನೇಹಿ ಅಥವಾ ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಅವುಗಳ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒಂದು ಕ್ರಮ ತಗೊಳ್ಬೋದು. ಅಥವಾ ಬದುಗಳ ಮೇಲೆ ನಾವು ಅಲಸಂದೆ, ಉದ್ದು, ಹೆಸರು, ಪುಂಡಿ, ಬೆಂಡಿ ಇತ್ಯಾದಿ ಗಿಡಗಳನ್ನು ಬೆಳೆಸೋದ್ರಿಂದ ಅವುಗಳ ಮೇಲೆ ಈ ಒಂದು ಪರತಂತ್ರ ಅಥವಾ ಪರಭಕ್ಷಕ ಜೀವಿಗಳ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ತನ್ಮೂಲಕವಾಗಿ ಆ ಬೆಳೆಗಳಲ್ಲಿ ಬರ್ತಕ್ಕಂತಹ ಕಂದುಜಿಗಿ ಹುಳುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅವು ಸಹಕಾರವನ್ನು ಮಾಡುತ್ತೆ. ಅದಾದ ನಂತರ ಇಷ್ಟಕ್ಕೂ ನಮಗೆ ಹತೋಟಿ ಆಗಲಿಲ್ಲ ಅಂತಂದಾಗ ಹಲವಾರು ಆಯ್ಕೆಯ ಕೀಟನಾಶಕಗಳು ನಮ್ಮಲ್ಲಿ ಲಭ್ಯ ಇದೆ. ಅದರಲ್ಲೂ ಸಾವಯವ ಕೃಷಿ ಮಾಡ್ತಕ್ಕಂಥವರಿಗೆ ಮೆಟ್ರೈಸಿಯಂ ಅಂತಕ್ಕಂತಹ ಜೈವಿಕ ಶಿಲೀಂಧ್ರ ಲಭ್ಯ ಇದೆ. ಅದನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸೂಕ್ತವಾಗಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕಂದುಜಿಗಿ ಹುಳವನ್ನು ನಿಯಂತ್ರಣ ಮಾಡ್ಬೋದು. ಅಲ್ಲದೆ ರಾಸಾಯನಿಕವನ್ನು ಉಪಯೋಗ ಮಾಡತಕ್ಕಂತಹ ರೈತರು ಡೈನೋಟೆಫಿರಾನ್ ಕೀಟನಾಶಕವನ್ನು 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಫ್ಲೋನಿಕಮೈಡ್ ಅನ್ನುವ ಕೀಟನಾಶಕವನ್ನು 0.3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಪೈಮೆಟ್ರೋಜಿನ್ ಈ ಕೀಟನಾಶಕವನ್ನು 0.6 ಗ್ರಾಂ ಈ ರೀತಿಯಾಗಿ ಇರ್ತಕ್ಕಂತಹ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಡ್ಡೆಗೆ ಬೀಳುವಂತೆ, ಅಂದರೆ ದ್ವಾಮಿಗಳು ಸಾಧಾರಣವಾಗಿ ಸಸ್ಯದ ಬಡ್ಡೆಯಲ್ಲಿರುತ್ತೆ, ಆ ಬಡ್ಡೆಯ ಮೇಲೆ ಬೀಳುವಂತೆ ಸಿಂಪರಣೆಯನ್ನು ಮಾಡಿದಾಗ ಈ ಕೀಟಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ಹರಳು ರೂಪದ ಕೀಟನಾಶಕಗಳು ಸಹ ಲಭ್ಯ ಇದೆ. ಆ ಹರಳು ರೂಪದ ಕೀಟನಾಶಕಗಳನ್ನು ಅಂದರೆ ಕ್ಲೋರಾಂಟ್ರಿನಿಪ್ರೋಲ್ 4G ಅಂತಕ್ಕಂತಹ ಕೀಟನಾಶಕ ಇರ್ಬೋದು ಅಥವಾ ಫಿಪ್ರೋನಿಲ್ ಹರಳುಗಳಿರ್ಬೋದು, ಇವುಗಳನ್ನು ನಾವು ಉಪಯೋಗ ಮಾಡಿದಾಗ ಸಹ ಈ ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಂದುಜಿಗಿ ಹುಳುವಿನ ಬಾಧೆ ಹೆಚ್ಚಾಗಿದ್ದಲ್ಲಿ ಪೈರಥ್ರಾಯ್ಡ್ ಜಾತಿಯ ಕೀಟನಾಶಕಗಳನ್ನು ಪದೇ ಪದೇ ಉಪಯೋಗಿಸೋದು ಸೂಕ್ತ ಅಲ್ಲ. ಆ ಕೀಟನಾಶಕಗಳನ್ನು ಬಳಕೆ ಮಾಡಿದಾಗ ಸಸ್ಯಗಳಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಈ ಕೀಟಗಳು ಮತ್ತಷ್ಟು ಅಭಿವೃದ್ಧಿಯಾಗಲಿಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೈರಥ್ರಾಯ್ಡ್ ಜಾತಿಯ ಕೀಟನಾಶಕಗಳ ಬಳಕೆ ಬೇಡ. ಮತ್ತು ಪುನರಾವರ್ತಿತ ಕೀಟನಾಶಕಗಳು, ಅಂದರೆ ಪ್ರತಿ ಸಲಿನೂ ಅದೇ ಕೀಟನಾಶಕವನ್ನು ಪದೇ ಪದೇ ಹೊಡಿತಕ್ಕಂತಹ ಅಭ್ಯಾಸ ಹಲವಾರು ರೈತರಲ್ಲಿದೆ. ಹಾಗಾಗಿ ಆ ಅವಕಾಶವೂ ಬೇಡ. ಬೇರೆ ಬೇರೆ ಗುಂಪಿಗೆ ಸೇರಿದಂತಹ ಬೇರೆ ಬೇರೆ ಕಾರ್ಯವಿಧಾನವನ್ನು ಹೊಂದಿರತಕ್ಕಂತಹ ಕೀಟನಾಶಕಗಳನ್ನು ಈ ಕಂದುಜಿಗಿ ಹುಳುವಿನ ಬಾಧೆ ಇರುವಂತಹ ಕ್ಷೇತ್ರಗಳಲ್ಲಿ ಉಪಯೋಗಿಸಿದಾಗ ಯಶಸ್ವಿಯಾಗಿ ನಾವು ಆ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಕೀಟ ಭತ್ತದಲ್ಲಿ ಕಾಡ್ತಕ್ಕಂಥದ್ದು ನಮ್ಮ ಹಳದಿ ಕಾಂಡ ಕೊರಕ. ಈ ಹಳದಿ ಕಾಂಡ ಕೊರಕದ ಬಾಧೆಯನ್ನು ನಾವು ನೋಡಿದಾಗ ಅದರಲ್ಲಿ ಬಹಳಷ್ಟು ಜನ ರೈತರಿಗೆ ಗೊತ್ತಾಗುತ್ತೆ, ಅದು ಬಿಳಿ ತೆನೆ ಅಥವಾ ಜೊಳ್ಳು ಕಾಳನ್ನು ಹೊಂದಿರತಕ್ಕಂತಹ ತೆನೆಯನ್ನು ಬಿಡುತ್ತದೆ ಅಥವಾ ಸಸಿ ಮಡಿಯಲ್ಲಿ ಅಥವಾ ನಾಟಿ ಮಾಡಿದ ಕೆಲವು ದಿನಗಳಲ್ಲಿ ನಾವು ನೋಡಿದಾಗ ಮಧ್ಯದ ಸುಳಿ ಒಣಗೋದನ್ನು ನಾವು ನೋಡ್ತಾ ಇರ್ತೀವಿ, ಅದನ್ನು ಡೆಡ್ ಹಾರ್ಟ್ ಅಂತ ಕರಿತೀವಿ. ಆ ಥರದ ಬಾಧೆ ಏನಾದರೂ ಕಂಡು ಬಂದಲ್ಲಿ ಆ ಒಂದು ಕೀಟನಾಶಕದ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಆ ಕೀಟನಾಶಕ ಕೀಟ ಪ್ರಾರಂಭ ಆಗಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿಕ್ಕೋಸ್ಕರ ನಮ್ಮಲ್ಲಿಗ ಮೋಹಕ ಬಲೆಗಳ ಲಭ್ಯ ಇರುತ್ತೆ. ಅದನ್ನು ಪ್ರತಿ ಎಕರೆಗೆ 2 ಬಲೆಗಳನ್ನು ಹಾಕಿ ಕನಿಷ್ಠ 3 ಪತಂಗಗಳು ಪ್ರತಿ ರಾತ್ರಿ ಆ ಒಂದು ಬಲೆಗೆ ಬಿದ್ದಾಗ ಆ ಕೀಟದ ಬಾಧೆ ಪ್ರಾರಂಭ ಆಗಿದೆ ಅನ್ನೋದು ತಿಳ್ಕೊಳ್ಬೋದು. ಹಾಗಾಗಿ ಅಂತಹ ಬಲೆಗಳನ್ನು ಬಳಸ್ತಕ್ಕಂಥದ್ದು ಭಾಳ ಸೂಕ್ತ. ಎರಡನೇದಾಗಿ ಅಂತಹ ಹುಳುವಿನ ಬಾಧೆ ಕಂಡುಬಂದಲ್ಲಿ ಆ ಒಂದು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಜೈವಿಕ ನಿಯಂತ್ರಣ ಪ್ರಯೋಗಾಲಯದಲ್ಲಿ ಲಭ್ಯ ಇರತಕ್ಕಂತಹ ಟ್ರೈಕೋಗ್ರಾಮ ಈ ಒಂದು ಪರತಂತ್ರ ಜೀವಿಯನ್ನು ಸುಮಾರು 1 ಎಕರೆಗೆ 20,000 ನಾವು 5 ಬಾರಿ ಬಿಡುಗಡೆ ಮಾಡಬೇಕಾಗತ್ತೆ. ಅದು ಗಂಗಾವತಿಯ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದೆ ಅಥವಾ ಗಂಗಾವತಿಯ ವಡ್ರಟ್ಟಿಯಲ್ಲಿರ್ತಕ್ಕಂತಹ ಜೈವಿಕ ಪರತಂತ್ರ ಜೀವಿ ಪ್ರಯೋಗಾಲಯದಲ್ಲೂ ಸಹ ಸಿಗುತ್ತೆ. ಇವುಗಳನ್ನು ನಾವು ತಂದು ಪ್ರತಿ ವಾರ ನಿಗದಿತ ವೇಳೆಗೆ 20,000 ಕಣಜಗಳನ್ನು ನಾವು ಬಿಡುಗಡೆ ಮಾಡಿದಾಗ ಈ ಒಂದು ಹಳದಿ ಕಾಂಡ ಕೊರಕವನ್ನು ನಿಯಂತ್ರಣ ಮಾಡೋದು ಸಾಧ್ಯ ಆಗುತ್ತೆ. ಅಲ್ಲದೆ ನಾವು ಕೀಟನಾಶಕಗಳಿಗೆ ಮೊರೆ ಹೋದಂತಹ ಸಂದರ್ಭದಲ್ಲಿ ಹಲವಾರು ಸಂಪರ್ಕ ಕೀಟನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅದರಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಒಂದೇದು ಹಲವಾರು ಸಂಪರ್ಕ ಕೀಟನಾಶಕಗಳಲ್ಲಿ ಭಾಳ ಪ್ರಮುಖವಾಗಿ ನಮಗೆ ಸಿಗ್ತಕ್ಕಂಥದ್ದು ಕ್ಲೋರೋಪೈರಿಫಾಸ್ ಇರ್ಬೋದು, 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ತಕ್ಕಂಥದ್ದು, ಅಥವಾ ಈಗ ಹಲವಾರು ಬೇರೆ ಬೇರೆ ಕೀಟನಾಶಕಗಳು ಸಹ ಮಾರುಕಟ್ಟೆಯಲ್ಲಿ ಬಂದಿರೋದನ್ನು ನಾವು ಸಕಾಲದಲ್ಲಿ ಬಳಕೆ ಮಾಡಿಕೊಳ್ಳೋದು ಅಥವಾ ಹರಳು ರೂಪದ ಕೀಟನಾಶಕವಾದಂತಹ ಕ್ಲೋರಾಂಟ್ರಿನಿಪ್ರೋಲ್ 4G ಎಕರೆಗೆ 4 KG ಅಥವಾ ಫಿಬ್ರೋನಿಲ್ ಕೀಟನಾಶಕವನ್ನು ಹರಳು ಕೀಟನಾಶಕವನ್ನು ಎಕರೆಗೆ 4 KG ಬಳಸಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡ್ಬೋದು. ಅದೇ ರೀತಿಯಾಗಿ ಆ ಬದುಗಳ ಮೇಲೆ ಹೆಚ್ಚು ಹೆಚ್ಚಾಗಿ ಜೇಡ ಮತ್ತು ಗುಲ್ಗಂಜಿ ಹುಳ ಇವುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡೋದ್ರಿಂದ ಸಹ ಈ ಕೀಟನಾಶಕದ ತತ್ಯ ಹಂತದಲ್ಲಿ ಅದನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇದೆ. ಇದು ಭತ್ತದಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟ. ಇನ್ನೊಂದು ಪ್ರಮುಖ ಬೆಳೆ ಈ ಭಾಗದಲ್ಲಿ ಮೆಕ್ಕೆಜೋಳ. ಮೆಕ್ಕೆಜೋಳದಲ್ಲಿ ಕಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಕಂಡು ಬರ್ತಾ ಇರತಕ್ಕಂಥದ್ದು ಸುಳಿನ್ ಹುಳ ಅಂತ ಹೇಳ್ತೀವಿ, ಅಥವಾ ಫಾಲ್ ಆರ್ಮಿ ವರ್ಮ್ ಅಂತ ಹೇಳ್ತಾ ಇದ್ದೀವಿ. ಈ ಫಾಲ್ ಆರ್ಮಿ ವರ್ಮನ್ನು ನಿಯಂತ್ರಣ ಮಾಡಲಿಕ್ಕೆ ಅಂದರೆ ಸುಳಿ ಸಾಯ್ತಕ್ಕಂತಹ ಸುಳಿಯ ಒಳಗೇ ಇದ್ದು ಸುಳಿಯನ್ನು ಮೇಯ್ತಕ್ಕಂತಹ ಒಂದು ಕೀಟ ಇದು. ನಾವು ಗಮನಿಸಿದಾಗ ಹಸರನ್ನು ಕೆರೆದು ತಿಂದಿರುವಂತಹ ಲಕ್ಷಣಗಳನ್ನು ನಾವು ಗಮನಿಸ್ತೀವಿ. ಈ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ಲೋರಾಂಟ್ರಿನಿಪ್ರೋಲ್ ಈ ಒಂದು ಕೀಟನಾಶಕವನ್ನು 0.2 mL ಪ್ರತಿ ಲೀಟರ್ ನೀರಿಗೆ, ಅಥವಾ ಜೈವಿಕ ವಿಧಾನದಿಂದ ನಾವು ನಿಯಂತ್ರಣ ಮಾಡೋದಾದರೆ ಮೆಟ್ರೈಸಿಯಂ 2 g ಅಥವಾ ಲೆಕಾನಿಸೀಲಿಯಂ ಅಂತಕ್ಕಂತಹ ಕೀಟನಾಶಕವನ್ನು 2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಳಿಗೆ ಬೀಳುವಂತೆ ನಾವು ಸಿಂಪಡಣೆ ಮಾಡಬೇಕು. ಭಾಳ ಪ್ರಮುಖವಾಗಿ ಹೇಳಬೇಕಂತೇಳಿದರೆ ಯಾವುದೇ ಬ್ಯಾಟ್ರಿ ಚಾಲಿತ ಅಥವಾ ಪೆಟ್ರೋಲ್ ಚಾಲಿತ ಉಪಕರಣಗಳನ್ನು ಬಳಸೋದ್ರ ಬದಲು ಕೈ ಪಂಪಿನಿಂದ ನಾವು ಸುಳಿಗೆ ನೇರವಾಗಿ ಈ ಕೀಟನಾಶಕ ದ್ರಾವಣ ಬೀಳುವಂತೆ ಸಿಂಪಡಣೆ ಮಾಡಿದಾಗ ಅವುಗಳ ಹತೋಟಿ 100% ಖಚಿತವನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಭಾಳ ಪ್ರಮುಖವಾದದ್ದು. ಇನ್ನೊಂದು ಮೆಕ್ಕೆಜೋಳದಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಕೀಟ ಅಂತ ಹೇಳಿದರೆ ಕಾಂಡಕೊರಕ ಅಂತ ಹೇಳ್ತೀವಿ. ಎಲೆಗಳ ಮೇಲೆ ರಂಧ್ರಗಳನ್ನು ಮಾಡೋದು ಆ ಒಂದು ಕೀಟದ ಲಕ್ಷಣ. ಆ ಕೀಟವನ್ನು ನಿಯಂತ್ರಣ ಮಾಡಬೇಕಾದ್ರೆ ಸೈಪರ್ಮೆಥ್ರಿನ್ ಈ ಕೀಟನಾಶಕವನ್ನು ಅಥವಾ ಲ್ಯಾಮ್ಡಾ ಸೈಲೋಥ್ರಿನ್ ಈ ಕೀಟನಾಶಕವನ್ನು 0.5 mL ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸುಳಿಗೆ ಬೀಳುವಂತೆ ಸಿಂಪಡಣೆ ಮಾಡಿದಾಗ ಈ ಕೀಟವನ್ನು ಸಹ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನಮಗೆ ಬರ್ತಕ್ಕಂತಹ ಪ್ರಮುಖ ಬೆಳೆ ಈ ಭಾಗದಲ್ಲಿ ಜೋಳ ಅಥವಾ ಹೈಬ್ರಿಡ್ ಜೋಳ ಅಂತ ಹೇಳ್ತೀವಿ. ಸುಮಾರು ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟ ಅಂದರೆ 30 ದಿನಗಳ ಒಳಗಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಒಂದು ನೊಣ, ಅದನ್ನು ನಾವು ಶೂಟ್ ಫ್ಲೈ ಅಂತ ಹೇಳ್ತೀವಿ ಅಥವಾ ಸುಳಿ ನೊಣ ಅಂತ ಹೇಳ್ತೀವಿ. ಈ ಸುಳಿ ನೊಣದ ಬಾಧೆ ಸಾಧಾರಣವಾಗಿ 1 ತಿಂಗಳ ಒಳಗೆ ಇರತಕ್ಕಂತಹ ಬೆಳೆಗಳಿಗೆ ಹೆಚ್ಚು ಬಾಧಿಸುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅದುಗಳ ನಿಯಂತ್ರಣ ಮಾಡಲಿಕ್ಕೆ ಸುಮಾರು 1.5 kg ಬೀಜವನ್ನು ಹೆಚ್ಚಾಗಿ ಹಾಕೋದ್ರಿಂದ ನಾವು ಆ ಲಾಸನ್ನು ಏನಾದರೂ ಆ ಒಂದು ಸುಳಿಯಿಂದ ಸತ್ತಂತಹ ಬೆಳೆಯನ್ನು ಕಳ್ಕೊಳ್ಳೋದ್ರ ಬದಲು ಅದರಲ್ಲಿ ಇಳುವರಿಯನ್ನು ನಾವು ಕಾಂಪೆನ್ಸೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೀಜವನ್ನು ಹೆಚ್ಚು ಹಾಕಲಿಕ್ಕೆ ಮೊದಲನೇದು ದಾರಿ. ಎರಡನೇದಾಗಿ ಅಂತಹ ಸುಳಿ ಬಿದ್ದಂತಹ ಅಥವಾ ಸತ್ತಂತಹ ಸುಳಿಗಳನ್ನು ಮಧ್ಯದ ಸುಳಿಗಳನ್ನು ನಾವು ಎಳೆದು ತೆಗೆದಾಗ ಅದು ಆ ಒಂದು ಕೀಟದ ಮರಿ ಹುಳುವಿನ ಜೊತೆ ಆಚೆ ಬರುತ್ತೆ. ಅಂತಹವುಗಳನ್ನು ಸಂಗ್ರಹಿಸಿ ನಾವು ಅದನ್ನು ಸುಡೋದ್ರಿಂದ ನಾವು ಆ ಕೀಟದ ಬಾಧೆಯನ್ನು ನಾವು ಹತೋಟಿ ಮಾಡ್ಬೋದು. ಮತ್ತು ಅಂತಹ ಸುಳಿಗಳನ್ನು ನಾವು ತೆಗೆದಾಗ ಸೈಡಿಂದ ಮರಿಗಳು ಹೆಚ್ಚು ಹೆಚ್ಚಾಗಿ ಆ ಗಿಡದಲ್ಲಿ ಬರುತ್ತಾ ಹೋಗುತ್ತೆ, ಅಥವಾ ನಾವು ಸೈಡ್ ಬ್ರಾಂಚಸ್ ಅಂತ ಏನು ಕರಿತೀವಿ ಅದು ಬಂದು ಆ ಒಂದು ಇಳುವರಿಯನ್ನು ನಮಗೆ ಕಾಂಪೆನ್ಸೇಟ್ ಮಾಡುತ್ತೆ, ಅದನ್ನು ನಾವು ಮಾಡ್ಬೋದು. ಮೂರನೇದು ನಾವು ಫಿಶ್ ಮೀಲ್ ಟ್ರಾಪ್ ಅಂತ ಹೇಳ್ತೀವಿ, ಅಥವಾ ಈ ಮೀನುಗಳು ಸತ್ತಂಥ ಮೀನುಗಳು ಅಥವಾ ಮೀನಿನ ಒಂದು ತುಣುಕುಗಳನ್ನು ನಾವು ಅಲ್ಲಲ್ಲಿ ಇಟ್ಟಾಗ ಅದು ಆ ನೊಣವನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಆ ಮೀನಿನ ಮೇಲೆ ಆ ಸತ್ತ ಮೀನಿನ ಅವಶೇಷಗಳ ಮೇಲೆ ನಾವು ಒಂದಷ್ಟು ರಾಸಾಯನಿಕವನ್ನು ಯಾವುದೇ ಸಂಪರ್ಕ ಕೀಟನಾಶಕವನ್ನು ಉದಾಹರಣೆಗೆ ಮೆಲಾಥಿಯಾನ್ ಸುಮಾರು 2 mL ನಾವು ಅದಕ್ಕೆ ಮಿಶ್ರಣ ಮಾಡಿ ಇಟ್ಟಾಗ ಆ ಮೀನಿನ ವಾಸನೆಗೆ ಆಕರ್ಷಣೆಯಾಗತಕ್ಕಂತಹ ನೊಣಗಳು ಈ ಒಂದು ರಾಸಾಯನಿಕದ ಪರಿಣಾಮದಿಂದ ಸಾಯೋದನ್ನು ಸಹ ನಾವು ಕಾಣ್ತೀವಿ. ಸೊ ಈ ರೀತಿಯಾಗಿ ನಾವು ಪರಿಸರ ಸ್ನೇಹಿಯಾಗಿ ಈ ಒಂದು ಕೀಟವನ್ನು ಹತೋಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆ ತೆನೆಯ ಬಿಡುವ ಹಂತದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ತೆನೆ ಹುಳು ಅಂತ ಹೇಳ್ತೀವಿ ಅಥವಾ ಸೈನಿಕ ಹುಳು ಅಂತ ಹೇಳ್ತೀವಿ. ಈ ಹುಳದ ಬಾಧೆ ಹೆಚ್ಚಾಗಿ ಏನಾದರೂ ತೆನೆಯ ಮೇಲೆ ಕಂಡಾಗ ನಾವು ಮೆಲಾಥಿಯಾನ್ ಒಂದು ಪುಡಿಯನ್ನು ನಾವು ಎಕರೆಗೆ ಸುಮಾರು 3-4 kg ಮೆಲಾಥಿಯಾನ್ ಪುಡಿಯನ್ನು ನಾವು ಆ ಧೂಳೀಕರಿಸಬೇಕಾಗತ್ತೆ. ಆ ಒಂದು ತೆನೆಗಳ ಮೇಲೆ ಧೂಳೀಕರಿಸೋದ್ರಿಂದ ಸಹ ನಾವು ಆ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ನಮ್ಮ ಈ ಭಾಗದ ಮತ್ತೊಂದು ಪ್ರಮುಖ ಬೆಳೆ ಶೇಂಗಾ. ಶೇಂಗಾದಲ್ಲಿ ನಮಗೆ ಸಾಧಾರಣವಾಗಿ ಕಂಡುಬರ್ತಕ್ಕಂಥದ್ದು ಎಲೆ ಸುರುಳಿ ಪೂಚಿ. ಎಲ್ಲಿಂದ ದೂರದಿಂದ ನಿಂತು ನೋಡಿದ್ರೂ ಸಹ ಸುಟ್ಟಂತಹ ಒಂದು ನಮಗೆ ಗುರುತುಗಳು ಕಾಣ್ತಾ ಇರುತ್ತೆ. ಯಾಕೆಂದರೆ ಈ ಸುರುಳಿ ಪೂಚಿಯ ಮರಿಗಳು ಹಸಿರು ಅಂಗಾಂಶವನ್ನು ಕೆರೆದು ತಿನ್ನೋದ್ರಿಂದ ನಮಗೆ ಕೇವಲ ನರಗಳು ಅಥವಾ ಮೇಲಿನ ಎಲೆಯ ಪದರ ಮಾತ್ರ ಕಾಣಿಸ್ತಾ ಇರುತ್ತೆ. ಸುಟ್ಟಂತೆ ಕಾಣಿಸುವಂತಹ ಲಕ್ಷಣವನ್ನು ಹೊಂದಿರುತ್ತೆ. ಈ ಕೀಟವನ್ನು ನಿಯಂತ್ರಣ ಮಾಡಬೇಕಾದ್ರೆ ಬಹಳಷ್ಟು ಈ ಕೀಟದ ಹಾನಿ ಭಾಳ ಇತ್ತು ಅಂತೇಳಿದರೆ ಮೊದಲಿಗೆ ನಾವು ಒಂದು ಬಾರಿ ಅಥವಾ ಜಾಲಿ ಕಂಟಿಯನ್ನು ನಾವು ಆ ಗಿಡಗಳ ಮೇಲೆ ಅಥವಾ ಬೆಳೆಯ ಮೇಲೆ ಎಳಿಬೇಕಾಗುತ್ತೆ. ಆಗ ಎಲೆಗಳು ಹರಿದು ಆ ಮರಿಗಳು ಅಥವಾ ಕೀಡೆಯ ಮರಿಗಳು ಹೊರಗಡೆ ಬರುತ್ತೆ. ಆ ನಂತರ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಕೀಟನಾಶಕದ ಯಾವುದೇ ಸಂಪರ್ಕ ಕೀಟನಾಶಕವಾದಂತಹ ಫ್ಲೂಬೆಂಡಿಯಮೈಡ್ 0.3 ಮಿಲಿ ಪ್ರತಿ ಲೀಟರ್ಗೆ, ಅಥವಾ ಕ್ಲೋರಾಂಟ್ರಿನಿಲಿಪ್ರೋಲ್ 0.3 ಮಿಲಿ, ಅಥವಾ ಇಂಡಾಕ್ಸಕಾರ್ವ್ 0.3 ಮಿಲಿ. ಈ ಕೀಟನಾಶಕಗಳನ್ನು ಅಥವಾ ಸಂಪರ್ಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಈ ಕೀಟವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ನಮಗೆ ಕಾಡ್ತಕ್ಕಂತಹ ಮತ್ತೊಂದು ಪ್ರಮುಖ ಕೀಟ ಅಂತೇಳಿದರೆ ರಬ್ಬರ್ ಹುಳು ಅಥವಾ ಲದ್ದಿ ಹುಳು ಅಂತ ಕರಿತೀವಿ ಈ ಭಾಗದಲ್ಲಿ. ಇದು ರಾತ್ರಿಯ ವೇಳೆ ಬಂದು ಎಲೆಗಳ ಮೇಲೆ ರಂಧ್ರಗಳನ್ನು ಕೊರೆದು ತಿನ್ಕೊಂಡು ಹೋಗ್ತಕ್ಕಂತಹ ಜೀವಿ. ಈ ಕೀಟವನ್ನು ನಿಯಂತ್ರಣ ಮಾಡಬೇಕಾದ್ರೆ ಸಾಧಾರಣವಾಗಿ ಯಾವುದೇ ಸಿಂಪರಣೆ ಹಗಲು ಹೊತ್ತರಲ್ಲಿ ಮಾಡಿದರೆ ಯಶಸ್ವಿಯಾಗಲ್ಲ. ಸಾಧಾರಣವಾಗಿ ರಾತ್ರಿಯ ಹೊತ್ತು ಸಂಪರ್ಕ ಕೀಟನಾಶಕಗಳ ಸಿಂಪರಣೆ ಅಗತ್ಯ ಇರುತ್ತೆ. ಈ ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ಲೋರೋಪೈರಿಫಾಸ್ 1.5 ಮಿಲಿ, ಅಥವಾ ಇಂಡಾಕ್ಸಕಾರ್ವ್ 0.3 ಮಿಲಿ, ಅಥವಾ ಫ್ಲೂಬೆಂಡಿಯಮೈಡ್ 0.3 ಮಿಲಿ ಈ ಕೀಟನಾಶಕವನ್ನು ನಾವು ಶಿಫಾರಸು ಮಾಡ್ತೀವಿ. ಅದನ್ನು ಸಾಯಂಕಾಲದ ವೇಳೆಯಲ್ಲಿ ಬಳಸಬೇಕು. ಮತ್ತು ಆ ಬೆಳೆಯ ಸುತ್ತ ಕೆಳಗಡೆ ಇರತಕ್ಕಂತಹ ಮಣ್ಣು ಚೆನ್ನಾಗಿ ತೋಯುವಂತೆ ನಾವು ಸಿಂಪರಣೆ ಮಾಡಿದಾಗ ಮಾತ್ರ ಈ ಕೀಟವನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಕೀಟಗಳು ಬೆಳಗ್ಗೆ ಹೊತ್ತು ಕಾಣೋದಿಲ್ಲ, ಬೆಳಗ್ಗೆ ಹೊತ್ತು ಮಣ್ಣಿನ ಒಳಗಡೆ ಮಣ್ಣಿನ ಪದರದಲ್ಲಿರುತ್ತೆ, ರಾತ್ರಿ ಹೊತ್ತು ಮೇಲೆ ಬಂದು ತಿನ್ನೋದ್ರಿಂದ ಅದನ್ನು ಹತೋಟಿ ಮಾಡಬೇಕಾದ್ರೆ ಮಣ್ಣನ್ನು ಚೆನ್ನಾಗಿ ಕೀಟನಾಶಕದಿಂದ ತೋಯಿಸಿದಾಗ ಮಾತ್ರ ಅವುಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ಸುಲಭ ಉಪಾಯ ಈ ಒಂದು ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅಂತೇಳಿದರೆ ನಾವು ಬೇಯ್ಟ್ ಅಂತ ಹೇಳ್ತೀವಿ. ಆ ಬೇಯ್ಟನ್ನು ಅಥವಾ ವಿಷ ಪಾಷಾಣವನ್ನು ಮಾಡಿ ಇಡ್ತಕ್ಕಂಥದ್ದು. ವಿಷ ಪಾಷಾಣವನ್ನು ತಯಾರು ಮಾಡಬೇಕಾದ್ರೆ ನಮಗೆ ಸುಮಾರು 20 ಕೆಜಿಯಷ್ಟು ಅಕ್ಕಿ ತೌಡು ಬೇಕಾಗುತ್ತೆ. ಅದರ ಜೊತೆಗೆ ಥಯೋಡಿಕಾರ್ಬ್ ಅನ್ನುವಂತಹ ಕೀಟನಾಶಕ ಸುಮಾರು 10 ಗ್ರಾಂ ಮಿಶ್ರಣ ಮಾಡಬೇಕಾಗತ್ತೆ. 1 ಕೆಜಿ ಇದಕ್ಕೆ 10 ಗ್ರಾಂನಷ್ಟು ಮಿಶ್ರಣ ಮಾಡಬೇಕು. ಜೊತೆಗೆ 3-4 ಕೆಜಿ ಬೆಲ್ಲ, 3-4 ಲೀಟರ್ ನೀರನ್ನು ಹಾಕಿ ನಾವು ಚೆನ್ನಾಗಿ ಕಲಸಿ ಒಂದು ರಾತ್ರಿ ಕಳೀಲಿಕ್ಕಿಡಬೇಕು. ಮರುದಿವಸ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತಿಗೆ ಅವುಗಳನ್ನು ಉಂಡೆಯನ್ನು ಮಾಡಿ ಅಲ್ಲಲ್ಲಿ ಹೊಲದಲ್ಲಿ ಚೆಲ್ಲಬೇಕು, ಅಥವಾ ಸಾಲಿನಲ್ಲಿ ಉಗ್ಗಿದರೂ ಸಹ ಸಾಧ್ಯ ಆಗುತ್ತೆ. ಆ ಒಂದು ತೌಡು ಮತ್ತು ಬೆಲ್ಲದ ವಾಸನೆಗೆ ಆಕರ್ಷಣೆಯಾಗತಕ್ಕಂತಹ ಕೀಡೆಗಳು ಅಲ್ಲೇ ತಿಂದು ಸಾಯೋದನ್ನು ನಾವು ಗಮನಿಸ್ಬೋದು. ಈ ಎಚ್ಚರಿಕೆ ಕ್ರಮವನ್ನು ನಾವು ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿ ಮನೆಯ ಸಾಕು ಪ್ರಾಣಿಗಳಾದಂತಹ ಹಸುವಿನ ಕರುಗಳಿರ್ಬೋದು ಅಥವಾ ಕೋಳಿ ಬೆಕ್ಕು ಇಂತಹ ಸಾಕು ಪ್ರಾಣಿಗಳು ಆ ಹೊಲದಕ್ಕೆ ಹೋಗದೇ ಇದ್ದಂಗೆ ಒಂದು ಎಚ್ಚರಿಕೆಯನ್ನು ವಹಿಸೋದು ಭಾಳ ಸೂಕ್ತ ಆಗುತ್ತೆ. ಇದೇ ಥರ ನಮಗೆ ಮತ್ತೊಂದು ಪ್ರಮುಖವಾದಂತಹ ಬೆಳೆ ಸೂರ್ಯಕಾಂತಿ. ಆ ಸೂರ್ಯಕಾಂತಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಮೊದಲಿಗೆ ಆ ಒಂದು ಸುಳಿ ಸಾಯುವಂತಹ ರೋಗ. ಇದು ಒಂದು ಥ್ರಿಪ್ಸ್ ನುಷಿಯಿಂದ ಬಾಧೆಯಿಂದ ಬರ್ತಕ್ಕಂತಹ ಈ ರೋಗ. ಇದು ಸಾಧಾರಣವಾಗಿ ಶೇಂಗಾದಲ್ಲೂ ನಾವು ಕಾಣ್ತೀವಿ ಸುಳಿಯನ್ನು ಸಾಯ್ತಕ್ಕಂಥದ್ದು. ಇವುಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಈ ಹಾವಳಿ ಅಥವಾ ಹಾನಿಯ ಲಕ್ಷಣ ಕಂಡ ತಕ್ಷಣ, ಅಂದರೆ ಯಾವುದಾದ್ರೂ 1 ಅಥವಾ 2 ಗಿಡಗಳು ಅಲ್ಲಲ್ಲಿ ಸಾಯ್ತಾ ಇದೆ ಅಂದ ತಕ್ಷಣ ನಾವು ಯಾವುದೇ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಹೇಳ್ತೀವಿ. ಮೊದಲಿಗೆ ಈ ಕಡ್ಡಾಯವಾಗಿ ಬೀಜೋಪಚಾರವನ್ನು ಮಾಡಿರಬೇಕಾಗತ್ತೆ. ಯಾವುದೇ ಅಂತರ್ವ್ಯಾಪಿ ಕೀಟನಾಶಕವನ್ನು ಸೂರ್ಯಕಾಂತಿಗೆ ಸೇರಿ ನಾವು ಬೀಜೋಪಚಾರ ಮಾಡಿರಬೇಕು. ಹಾಗಿದ್ದಾಗ ಇಂತಹ ಸುಳಿ ಸಾಯುವುದು ಸಂಖ್ಯೆ ಕಡಿಮೆ ಇರುತ್ತೆ. ಹಾಗೂ ನಮಗೆ ಅಂತಹ ಲಕ್ಷಣಗಳು ಕಂಡು ಬಂದಾಗ ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಇಮಿಡಾಕ್ಲೋಪ್ರಿಡ್ ಅದನ್ನು 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಥಯೋಡಿಕಾರ್ ಅಥವಾ ನಮ್ಮ ಅಸಿಟಮಿಪ್ರಿಡ್ ಅಥವಾ ಥಯೋಮೆಥಾಕ್ಸಾಮ್ ಈ ಕೀಟನಾಶಕಗಳನ್ನು 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಆ ಒಂದು ಕೀಟವನ್ನು ಹತೋಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತೆನೆಯ ಮೇಲೆ ಬಂದಾಗ ಅಥವಾ ಅದನ್ನು ನಾವು ಯಾವಾಗ ಸೂರ್ಯಕಾಂತಿ ತೆನೆಯ ಹಂತಕ್ಕೆ ಬಂದಾಗ ಅಲ್ಲಿ ಕಾಳು ತಿನ್ನತಕ್ಕಂತಹ ಕೀಡೆಗಳು, ಅಂದರೆ ತೆನೆ ತಿನ್ನುವ ಕೀಡೆಗಳ ಒಂದು ಬಾಧೆಯನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಹೂವು ಹಾಡುವ ಹಂತದಲ್ಲಿ ಯಾವುದೇ ಕೀಟನಾಶಕಗಳನ್ನು ನಾವು ಸೂರ್ಯಪಾನ ಬೆಳೆಗೆ ಶಿಫಾರಸು ಮಾಡೋದಿಲ್ಲ. ಅದರಲ್ಲೂ ಹಾನಿಯ ಹಾವಳಿ ಜಾಸ್ತಿ ಆಯಿತು ಅಥವಾ ಪರ್ಸೆಂಟೇಜ್ ಜಾಸ್ತಿ ಆಯಿತು ಅಂದಾಗ ಮಾತ್ರ ಈ ಪರಾಗಸ್ಪರ್ಶಕಗಳು ಒಂದು ಚಟುವಟಿಕೆ ಕಡಿಮೆ ಇದ್ದ ಅವಧಿಯಲ್ಲಿ ಅಥವಾ ಸಾಯಂಕಾಲ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಮೆಲಥಿಯನ್ 50 EC 50 EC ಮೆಲಥಿಯನ್ ದ್ರಾವಣವನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಅಥವಾ ನಮಗೆ ಸ್ಪೈನೋಸ್ಯಾಡ್ ಇರತಕ್ಕಂಥ ಕೀಟನಾಶಕವನ್ನು 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲದ ವೇಳೆಯಲ್ಲಿ ಸಿಂಪರಣೆ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ. ಈ ರೀತಿಯಾಗಿ ನಾವು ಈ ಕೀಟನಾಶಕಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಾಗ ನಾವು ಈ ಒಂದು ಭಾಗದ ಪ್ರಮುಖ ಬೆಳೆಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಸಾವಯವದಲ್ಲಿ, ಅದರಲ್ಲೂ ಸಹ ವಿಶೇಷವಾಗಿ ನಾವು ಹೆಚ್ಚಾಗಿ ಮಣ್ಣಿಗೆ ಸಾವಯವ ಗೊಬ್ಬರವನ್ನು, ಅದರಲ್ಲೂ ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚಾಗಿ ಸೇರಿಸ್ತಕ್ಕಂಥದ್ದು, ಮತ್ತು ಸಾಧ್ಯವಿದ್ದಲ್ಲಿ ಬೇವಿನ ಬೀಜದ ಪುಡಿಯನ್ನು ಅಥವಾ ಬೇವಿನ ಹಿಂಡಿಯನ್ನು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಯಾಕೆಂದರೆ ಅವು ಕೀಟ ನಿರೋಧಕ ಗುಣವನ್ನು ಕೊಡೋದಲ್ಲದೆ ಪೋಷಕಾಂಶಗಳನ್ನು ಸಹ ಬೆಳೆಗೆ ಒದಗಿಸ್ಕೊಡುತ್ತೆ. ಆ ಪೈರನ್ನು ಗಟ್ಟಿಯಾಗಿ ಬರಲಿಕ್ಕೆ ಸಹಕಾರಿಯಾಗುತ್ತೆ.